ನಮ್ಮ ರಾಜ್ಯದ ವಿವಿಧ ಭಾಗಗಳಿಗೆ ಇಲ್ಲಿಂದ ಶಾಖೆಯನ್ನ ಮಾಡಿ ಕಳುಹಿಸಿ ಕೊಡುವಂತದ್ದು. ಅದರ ಜೊತೆಗೆ ನೆರೆ ರಾಜ್ಯಗಳಿಗೂ ಕೂಡ ಇಲ್ಲಿಂದ ಚಾಕಿಯನ್ನ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಹೇಗಿದೆ ರೇಷ್ಮೆ ಬೆಳೆಯ ಅನುಭವ ಮತ್ತೆ ಚಾಕಿ ಸಾಕಾಣಿಕೆ ಕೇಂದ್ರದ ಅನುಭವ ಹೇಗಿದೆ, ಹೇಗೆ ಪ್ರಾರಂಭ ಆಯಿತು ಅನ್ನುವಂತಹ ವಿಚಾರಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಚಂದ್ರ ಅವರೇ. ನಮಸ್ಕಾರ ಸರ್. ಚಂದ್ರ ಅವರೇ, ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ ನೀವು? ನಾವು ಕೃಷಿಗೆ ಅಂತ ಹೇಳಿದ್ರೆ 35 ವರ್ಷ ಆಯ್ತು, ಅದರಲ್ಲಿ ಚಾಕಿ ಸಾಕಾಣಿಕೆ ಕೇಂದ್ರ ಮಾಡ್ಕೊಂಡು 13 ವರ್ಷ ಆಗಿದೆ. ಮೊದಲು ಗೂಡು ಬೆಳೆಸ್ತಾ ಇದ್ವಿ ಹೈಬ್ರಿಡ್. ಏನು ಓದಿದ್ರಿ ತಾವು? ನಾನು ಏನು ಓದಿಲ್ಲ ಸರ್. ಒಂದನೇ ಕ್ಲಾಸ್ ಕೂಡ ಹೋಗ್ಲಿಲ್ವ? ಕ್ಲಾಸ್ಗೂ ಹೋಗಿಲ್ಲ ಸರ್. ಯಾಕೆ ಶಾಲೆಗೆ ಹೋಗ್ಲಿಲ್ಲ? ಆಸಕ್ತಿನೂ ಇತ್ತೋ ಇಲ್ಲೋ ಗೊತ್ತಿಲ್ಲ, ಕಷ್ಟದಲ್ಲಿ ಓದಕ್ ಆಗ್ಲಿಲ್ಲ. ನಮ್ಮ ಅಪ್ಪ ಅಮ್ಮನ ಕಳಿಸ್ಬೇಕು ಅನ್ಲಿಲ್ಲ, ಅವಾಗೆಲ್ಲ ಸಣ್ಣದ್ರಲ್ಲಿ ಓಟ್ಲಿ ಸೇರ್ಕೊಬಿಟ್ಟು. ತಂದೆ ತಾಯಿ ಏನ್ ಮಾಡ್ತಾ ಇದ್ರು ಮತ್ತೆ ಎಷ್ಟು ಜನ ಅಣ್ತಮ್ದ್ರು ತಾವು? ನಾವು 3 ಜನ ಅಣ್ತಮ್ದ್ರು, ಒಬ್ಳಕ್ಕ, ತಂದೆ ತಾಯಿ ಇದ್ರು. ಅವಾಗೆಲ್ಲ ಬಡಸ್ತಾನ ಕಾಲ ಅಲ್ಲ, ಹಂಗಾಗಿ ಓದಕ್ ಆಗ್ಲಿಲ್ಲ. ಈ ರೇಷ್ಮೆ ಬೆಳೆದಕ್ಕಿಂತ ಮೊದಲು ಏನ್ ಬೆಳೀತಾ ಇದ್ರು ಜಮೀನಲ್ಲಿ? ರಾಗಿ, ಹುರುಳಿ, ತಡ್ನೆ ಅಷ್ಟೇ, ಚಳು ಇದೆ ಮಾಮೂಲಿ ಇದು, ಅದ್ ಬಿಟ್ರೆ ಇನ್ನೇನಿಲ್ಲ. ಇವಾಗ ನಮ್ ಜಮೀನಲ್ಲಿ ಅದೇನೋ ಹಾಕಲ್ಲ, ರೇಷ್ಮೆ ಒಂದೇ ಬಡದು. ಅವಾಗ 3 ಎಕರೆ 31 ಗುಂಟೆ ಜಮೀನ್ ಇತ್ತು, ಇವಾಗ 12 ಎಕರೆ ಇದೆ, 12 ಎಕರೆನೂ ರೇಷ್ಮೆನೆ. ಈ ರೇಷ್ಮೆ ಬೆಳಿಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ನೀವೇ ಪ್ರಾರಂಭ ಮಾಡಿದ್ದಲ್ಲ ರೇಷ್ಮೆ? ನಾನೇ ಪ್ರಾರಂಭ ಮಾಡಿದ್ದು, ನನ್ನ ಸ್ವಂತದಿಂದಲೇ. ಬೇರೆದು ಎಲ್ಲ ಮಾಡಿದೀವಿ, ಆಲೂಗಡ್ಡೆ, ಶುಂಠಿ, ಟೊಮಾಟೆ, ಮೆಣಸಿಗೆ, ಕೋಸು, ಎಲ್ಲಾ ಮಾಡಿ ಕೈ ಬಿಟ್ಟು ರೇಷ್ಮೆಗೆ ಇಳಿದಿದ್ದು ಲಾಸ್ಟ್ಗೆ. ಇನ್ ರೇಷ್ಮೆ ಬಿಟ್ಟರೆ ಬದಲಾಯಿಸಿದ್ರೆ ಬೇರೆದು ನಮ್ಗೆ ಅದೇ ಆಗೋದು ಇಲ್ಲ. ಈ ರೇಷ್ಮೆ ಅಂತ ಒಂದಿದೆ, ಇದನ್ನು ಕೂಡ ಬೆಳಿಬಹುದು ಅಂತ ಹೇಳಿ ಹೆಂಗ್ ಗೊತ್ತಾಗಿದ್ದು ನಿಮಗೆ? ನನ್ಗೆ ಬೇರೆಯವರೆಲ್ಲ ಅವ್ರಿವ್ರು ಮಾಡ್ತಾ ಇದ್ರ, ಅವಾಗೇನಂದ್ರೆ ಅದು ನೀರ್ ಕಡಿಮೆ ಇದ್ರು ಬೆಳಿಬಹುದಿತ್ತು, ನಮಗ್ ಬೋರ್ ಇರ್ಲಿಲ್ಲ, ಸುಮ್ನೆ ಬ್ಯಾಸ್ಕೆಲು ಬರೋದು, ನೀರೇ ಬೇಡ, ಎರಲುಗಳಿ ತಿರ್ಕೊಂಡಾಗ ಬೇಸ್ಗೆಲು ಸಿಕ್ಕೋದು. ಅದ್ ಬಿಟ್ರೆ ಇನ್ನು ಬೇರೆ ಬೆಳೆ ಯಾವ್ದ್ರಲ್ಲಿ ಬರ್ತದೆ ಆತರ ಬಿಸಿಲುಗಾಲದಲ್ಲಿ ನೀರೇ ಇಲ್ಲದೆ ಹೋದ್ರೆ? ರೇಷ್ಮೆ ಆತರ ಇತ್ತು, ಇವಾಗ ನೀರ್ ಇಲ್ಲದೆ ಇದ್ರೆ ಆಗಲ್ಲ ರೇಷ್ಮೆ. ಇವಾಗೆಲ್ಲ ಬೇರೆ ತಳಿ, ಇವಾಗ ನೀರಾವರಿ ಮಾಡ್ಕೊಂಡಿದ್ವಿ, 365 ದಿನಲೂ ಬರುತ್ತೆ. ಆದ್ರೆ ಇವತ್ತು ಇಲ್ಲ, ಇನ್ನೊಂದ್ ದಿನ ಐತೆ ಅನ್ನಂಗೆ ಇಲ್ವೇ ಇಲ್ಲ. ಇನ್ ಬೇರೆ ಬೆಳೆ ಮಾಡಕ್ ಹೋದ್ರೆ ಯಾವ್ದು ಆತರ ಕಂಟಿನ್ಯೂಸ್ ಆಗಿ ಇರೋದಿಲ್ಲ, ಈ ರೇಷ್ಮೆ ಆದ್ರೆ ಇರ್ತದೆ. ಇವಾಗ ನಿಮಗೆ ತೋರಿಸಿದ್ನಲ್ಲ ತೋಟನ, ಹಿಂಗ್ ಕಟ್ ಮಾಡ್ಕೊ ಬಂದ್ರೆ ಚಿಗುರು ಬತ್ತಾ ಇರ್ತದೆ ಹಿಂದ್ಗಡೆ. ಬೇರೆದ ಹಂಗಾಗದಲ್ಲ, ಬೀಜ ಹಾಕ್ಬೇಕು, ಆ ಟೈಮ್ ಕಾಯ್ಬೇಕು, ಇಷ್ಟೆಲ್ಲ ನರ್ಕ ಇದೆ. ಇದ್ರದ ಹಂಗೇನಿಲ್ಲ, ಬೇರೆಯವರು ಮಾಡ್ತಾ ಇದ್ದದನ್ನ ನೋಡಿ ನಿಮ್ಗೂ ಕೂಡ ಬೆಳಿಬೇಕು ಅಂತ ಅನ್ನಿಸ್ತು, ಹಂಗಾಗಿ ಪ್ರಾರಂಭವನ್ನ ಮಾಡಿದ್ರಿ. ಈಗ ನೀವು ಪ್ರಾರಂಭ ಮಾಡಿದ ಕಾಲಕ್ಕೆ ರೇಷ್ಮೆ ಬೆಳೆ ಅನ್ನೋದು ಬೇರೆ ತರದ ಇತ್ತು, ಇಷ್ಟು ಸುಲಭವಾಗಿರ್ಲಿಲ್ಲ. ಇವತ್ತು ಎಷ್ಟು ಸುಲಭವಾಗಿ ಮಾಡ್ತಾರೋ ಅಷ್ಟು ಸುಲಭ ಇರ್ಲಿಲ್ಲ. ಅವತ್ ಏನೇನ್ ಕಷ್ಟ ಇತ್ತು, ಏನೇನ್ ಕಷ್ಟಪಟ್ಟಿದ್ರ ನೀವು? ಅದು ನಾವು ಗೂಡು ಮಾಡಕ್ಕೆ ಒಂದ್ 100 ಮೊಟ್ಟೆ ಇಡೀವೋ, ಅದೊಂದ್ 25 kg 30 kg ಗೂಡ್ ಆಗದ ಅಷ್ಟೇ. ಒಂದ್ ಮಳೆ ಬಂದ್ರೆ ಆ ಸೊಪ್ಪೆಲ್ಲ ಕುಯ್ಕೆ ಬಂದು ಬಟ್ಟೆ ತಗೊಂಡ್ ಒರೆಸ್ಬೇಕಾಗಿತ್ತು. ಇವತ್ ಹಂಗಿಲ್ಲ, ಅದೇ ಸೊಪ್ಪು ಅದೇ ರೇಷ್ಮೆ ಹುಳ ನೀರಲ್ಲಿ ಹೆಜ್ಜೆ ಹಾಕಿದ್ರು ಬೆಳೆ ಬರ್ತದೆ. ಒಂದಿನ ನೆಂದು ಹೋದ್ರ ಸೊಪ್ಪಿಗೂ ಅದೇನು ಆಗೋದಿಲ್ಲ, ಬೆಳೆ ಆಗುತ್ತೆ ಅಂತ ಒಂದು ಈಜಿ ಪದ್ಧತಿ. ಅವಾಗ 10 ಜನ ಕೆಲಸ ಮಾಡದ, ಇವಾಗ 2 ಮಾಡಬಹುದು, 8 ಜನ ಉಳುವರಿ ಆಗಿದೆ. ಹಂಗಾಗಿ ಈ ರೇಷ್ಮೆ ಬಿಟ್ರೆ ನಮ್ಗೆ ಬೇರೆ ಏನು ಆದಾಯ ಅನ್ಸಕ್ಕಲ್ಲ. ನಮ್ಮ ಮನೆಯವರು 3 ಜನ ಅಂತ ಅಂದ್ರು, ನಾವು 3 ಜನ, ನಮ್ಮ ಮನೆಯವರು, ಮಿಸ್ಸೆಸ್ಗಳು ಎಲ್ಲ ಸೇರಿ ಎಲ್ಲ ರೇಷ್ಮೆನೇ ಮಾಡ್ತೀವಿ. ಮಕ್ಕಳು ಎಲ್ಲ ಡಿಪ್ಲೊಮಾ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ಇಲ್ಲ ದೊಡ್ಡ ಮಟ್ಟ ಕೈಯ್ಯರ ಎಜುಕೇಶನ್ ಮಾಡಿ ಹೋಗೋದಾದ್ರೆ ಓದ್ರಿ, ಇಲ್ಲಾಂದ್ರೆ ಎಷ್ಟು ಬೇಕಷ್ಟು ಓದಿ 1-1.5 lakh ಸಂಪಾದನೆ ಆಗಂಗೆ ಮಾಡ್ಕೊಡ್ತೀನಿ, ಎಲ್ಲರೂ ಮಾಡ್ಕೊಂಡು ಮನತಲೆ ಚೆನ್ನಾಗಿರಿ, ಹೊರಗಡೆ ಎಲ್ಲ ಜೀವನ ಮಾಡೋದು ತುಂಬಾ ಕಷ್ಟ ಇದೆ ಅಂತ ಹೇಳಿದೆ ಅವ್ರಿಗೆ. ಅವ್ರ ಅದೇ ರೀತಿಯಲ್ಲಿ 3 ಜನನು ಮನೆಯಲ್ಲೇ ಉಳಿದು ಬಿಟ್ಟಿದ್ದಾರೆ, ಎಲ್ಲಾ ರೇಷ್ಮೆನೆ ಮಾಡ್ತಾರೆ. ಎಷ್ಟು ಎಕರೆಗೆ ಮೊದಲು ಹಾಕಿದ್ದು? ಮೊದಲು ನಮ್ಮ ತಂದೆದು 3 ಎಕರೆ 31 ಗಂಟೆ ಜಮೀನ್ ಇತ್ತು, ಅದಕ್ಕೆ ಪೂರ ಹಾಕೊಂಡಿದ್ವಿ. ಇವಾಗ 12 ಎಕರೆ ಜಮೀನ್ ಇದೆ, ಈಗ 12 ಎಕರೆಗೂ ಹಾಕಿದ್ವಿ. 12 ಎಕರೆಗೂ ರೇಷ್ಮೆನೆ. ಇನ್ನ ಊಟಕ್ಕೂ ಏನಕ್ಕೂ ಬೆಳಸಕ್ಕಲ್ಲ, ನಾವೆಲ್ಲ ಕೊಂಡ್ಕಂತೀವಿ, ಒಟ್ಟು ರೇಷ್ಮೆನೆ ಪೂರ್ತಿ. ಮೊದಲು ಬಾರಿ ಕಷ್ಟ ಇತ್ತು ಅಂತ ಹೇಳಿದ್ರಿ, ಮಳೆ ಬಂದಾಗೆಲ್ಲ ಸ್ವಲ್ಪ ಕುಯ್ಬೇಕಾಗಿತ್ತು, ಒರೆಸ್ಬೇಕಾಗಿತ್ತು, ಹಾಕ್ಬೇಕಾಗಿತ್ತು, ತಟ್ಟೆ ಇಳಿಸ್ಬೇಕಾಗಿತ್ತು, ಏರ್ಸ್ಬೇಕಾಗಿತ್ತು, ಹಣ್ಣು ಹುಳ ಬಂದಾಗ ಆಯ್ದು ಆಯ್ದು ನಾವು ಚಂದ್ರಿಕೆಗೆ ಬಿಡ್ಬೇಕಾಗಿತ್ತು. ಈಗ ಏನೇನು ಅನುಕೂಲ ಇದೆ ರೇಷ್ಮೆನಲ್ಲಿ ನೋಡಿ ಸರ್? ಈಗ ಕಡ್ಡಿನೇ ಕುಯ್ಕಿ ಬಂದು ಹಾಕಂತದ್ದು, ಸೊಪ್ಪು ಕುಯ್ಯಂಗಿಲ್ಲ, ಸೊಪ್ಪು ಕುಯ್ಯಂಗಿಲ್ಲ. ಅವ್ರ 10 ಜನ ಬಿಡ್ಸದ, ಒಬ್ಬನೇ ಕುಯ್ಕೆ ಬಿಡ್ಬಾರ್ದು ಮನ್ಸ್ ಮಾಡಿದ್ರೆ. ಆಮೇಲೆ ಆ ಹುಳನು ಆಯಂಗಿಲ್ಲ ಹಣ್ಣು ಬಂದ್ರೆ, ಹಂಗೆ ಚಂದ್ರಿಕೆ ಹಾಕೋದು, ಅದ್ರ ಮೇಲೇನೆ ಗೂಡು ಕಟ್ತದೆ. ಅವಾಗಿಗೆ ಹೋಗಿಗೂ 90% ಸುಲಭ ಆಗಿದೆ ಸರ್ ರೇಷ್ಮೆನಲ್ಲಿ. ತಟ್ಟೆ ಬದಲಾವಣೆ ಮಾಡಂಗಿಲ್ಲ, ಏನಿಲ್ಲ, ಬರೀ ಹಂಗೆ ಅದೇನೇ ಹೆಚ್ಕೊಂಡ್ ಹೋಗಿಸ್ತಾ ಇರ್ಬೋದು ಡೈಲಿ. ಆತರ ಎಲ್ಲ ಕಸ ತೆಗೆಯೋದು, ಎಲೆ ಬಿಡ್ಸಾಕೋದು, ಮಳೆ ಬಂದ್ರೆ ಒದ್ದೆ ಸೊಪ್ಪು ಅನ್ನಂಗಿಲ್ಲ, ಅದ್ ನೆಂದಿದ್ರು ಹಾಕ್ಬೋದು ಒಂದ್ ಮೇವ್ ಎರಡ್ ಮೇವ್ ಆದ್ರೆ, ಅದೇನಾಗಲ್ಲ, ನೀರ್ಗೇನು 24 ಗಂಟೆ ಏನು ಹೆಜ್ಜೆ ಹಾಕಲ್ಲ, ನೆಂದಿದ್ರು ಹಾಕ್ಬೋದು, ಅದೇನ್ ನಡೀತದೆ. ಹಂಗಾಗಿ ಬೆಳೆ ಇವಾಗ ಅವಾಗ 100 ಅಷ್ಟೇ ಉತ್ತಮ ರೇಷ್ಮೆ. ಆಮೇಲೆ ಈ ರೇಷ್ಮೆ ಸರಿಸಾಟಿ ಯಾವುದು ಇಲ್ಲ ಸರ್, ಕಾಫಿ ಇಲ್ಲ, ಯಾಲಕ್ಕಿ ಇಲ್ಲ, ಅಡಿಕೆ ಇಲ್ಲ, ತಂಗಿಯೂ ಇಲ್ಲ. ಒಟ್ಟು ಇದ್ರಕ್ಕೆ ಎಕರೆಗೆ ಹೋಲಿಸ್ಕೊಂಡು ವರ್ಷದ ಲೆಕ್ಕ ಹಾಕಿದ್ರೆ ಇದ್ರ ಮುಂದಕ್ಕೆ ಯಾವುದು ಇಲ್ಲ ಸರ್, ದ್ರಾಕ್ಷಿನೂ ಇಲ್ಲ. ಹೆಂಗೆ ಹೆಂಗೆ ಹೇಳ್ತೀರ, ಅದಕ್ಕೂ ಇದಕ್ಕೂ ಸಾಟಿ ಇಲ್ಲ ಅಂತ ಹೇಳಿ ಸರ್. ಈಗ ಒಂದು ಎಕರೆಗೆ 5 ಲಕ್ಷ 6 ಲಕ್ಷ ರೂಪಾಯಿ ಅಡಿಕೆ ಹೋಗಲ್ಲ ಸರ್, ತೆಂಗಿನಕಾಯಿಲು 4-5 ಲಕ್ಷ ರೂಪಾಯಿ ಆಗಲ್ಲ. ಇದು 4-5 ಲಕ್ಷ 10 ಲಕ್ಷ ದುಡ್ಡು ನೋಡೋದು ಉಂಟು ಸರ್ ಒಂದು ಎಕರೆಗೆ. ಆದ್ರೆ ಅದು ಮಾಡೋ ಪ್ರಮಾಣದಲ್ಲಿ ಮಾಡಬೇಕು. ಈಗ ಹೈಬ್ರಿಡ್ ಬೆಳೆದು ಸರಾಸರಿ ನಾನು 400-500 ಮಾರ್ಕೆ ಬಿತ್ತೀನಿ, 300 ಮಾರ್ಕೆ ಬಿತ್ತೀನಿ ಅಂದಾಗಲ್ಲ. ಈ ಬಿತ್ತನೆ ಕೂಡಿದೆ ಸರ್ ಬೈಬೇಕಂತ, ಅದು ಮೈಸೂರು 800 ರೂಪಾಯಿ ಕೆ ಜಿ ಅಂತದ್ರಲ್ಲೆಲ್ಲ ಚೆನ್ನಾಗಿ ದುಡ್ಡಾಗುತ್ತೆ. FC1 FC2 ಅವು ತಗೊಂಡು ಬಂದು ಅದನ್ನೆಲ್ಲ ಬೆಳೆದ್ರೆ ಒಳ್ಳೆ ಬೆಳೆ ಮಾಡ್ಬೇಕದ, ಅದು ಮೆಲ್ಟ್ ಮಾಡೋದು, ಅದು ವೇಸ್ಟ್ ಮಾಡೋದು ಆ ಥರ ಮಾಡಿದ್ರೆ ಅವ್ರು ತಗೊಳ್ಳಲ್ಲ, ಬಿತ್ತನೆಗಾಗಲ್ಲ. ಅದು ಈ ಬಿತ್ತನೆ ಬೆಳೆದ್ರೆ ಒಳ್ಳೆ ದುಡ್ಡು ಆಗ್ತದೆ. ನಾನು ಅದೇ ಒಂದು ಉದ್ದೇಶ ಇಟ್ಕೊಂಡು ಒಂದು 20 ಲಕ್ಷ ಖರ್ಚು ಮಾಡಿ ದೊಡ್ಡದಾಗಿ 4.5 ಎಕರೆ ರೇಷ್ಮೆ ಹಾಕಿ ಸಪ್ರೇಟಾಗಿ ಮನೇನ ಅದು ಬಿತ್ತನೆ ಮಾಡಬೇಕು, ಸರ್ಕಾರದ ಕಣ್ಣು ಬೀಳೋ ಲೆಕ್ಕಕ್ಕೆ ಅದು ಬೆಳೆಸಬೇಕು ಅಂತ ಮಾಡಿದ್ದೀನಿ ಸರ್. ಎಷ್ಟು ವರ್ಷ ಆಯ್ತು ಈಗ ರೇಷ್ಮೆ ಕೈ ಹಿಡಿದು ನೀವು? 35 ವರ್ಷ ಆಯ್ತು. 35 ವರ್ಷ ಆಯ್ತು, ಒಂದು ವರ್ಷ ಹಿಂದೆ ಮುಂದೆ 35 ವರ್ಷ ಆಗಿದೆ. 35 ವರ್ಷದಲ್ಲಿ ಎಷ್ಟೋ ಜನ ಕಿತ್ತ ಹಾಕಿದ್ರು, ಮತ್ತೆ ಹಾಕಿದ್ರು, ಮತ್ತೆ ಕಿತ್ ಹಾಕಿದ್ರು, ಈ ತರದೆಲ್ಲ ಸಮಸ್ಯೆಗಳನ್ನ ಮಾಡ್ಕೊಂಡ್ರು, ನೀವು ಮಾತ್ರ ಕೈ ಬಿಡ್ಲಿಲ್ಲ. ಇಲ್ಲ ಸರ್. ಯಾಕೆ ರೇಷ್ಮೆ ಕೈ ಬಿಡ್ಲಿಲ್ಲ ಅಂತ ನೀವು ಬಿಡ್ಲಿಲ್ಲ ಅಥವಾ ಏನಾದ್ರು ಗುಟ್ಟು? ಇನ್ನು ನನಗೆ ಆದಾಯನೇ ಚೆನ್ನಾಗಿದೆಯಲ್ಲ, ಕೈ ಬಿಡೋದು ಹೆಂಗ್ ಬರುತ್ತೆ? ಯಾವ್ದು ಕೋಲಿಸ್ಕೊಂಡ್ರು ಆಗಲ್ಲ ಇದ್ರ ಮುಂದೆ ಸರಿಸಾಟ ನಿಲ್ಲಕ್ಕೆ. ಇನ್ನೊಂದು ಕೈ ಬಿಟ್ರೆ ಇನ್ನೇನ್ ಮಾಡಕ್ ಸಾಧ್ಯ? ಇಲ್ಲ, ನೌಕರಿಗೆ ಹೋಗಕ್ಕೆ ಏನು ನಮ್ಮಲ್ಲಿ ಏನು ಇಲ್ಲ ಅಂತದ್ದು ಅರ್ಹತೆ ಇಲ್ಲ. ಓದಿಲ್ಲ, ಇನ್ನೊಂದಿಲ್ಲ, ಏನಿಲ್ಲ. ಮಕ್ಳು ಓದಿದ್ರು ಅವ್ರಿಗೂ ಆಗ್ಲೇ ಇಲ್ಲ ನೋಡಿ, ಇದ್ಬಿಟ್ರೆ ನಮ್ಗೇನು ಗತಿ ಇಲ್ಲ ಅನ್ನೋದಕ್ಕೆ ಆಗೋಯ್ತು ಅವ್ರಿಗೂ ಜೀವನ. ಓದಿದ್ರು ಒಟ್ಟು ಅವ್ರು ಬೇರೆ ಕಡೆ ಹೋಗಿ ಸೇರಿ ಜೀವನ ಮಾಡಕ್ ಆಗ್ಲಿಲ್ಲ. ಒಬ್ಬ ಮಗ ಹೋಗಿದ್ದೆ ಒಂದ್ ಸ್ವಲ್ಪ ದಿನ, ಒಂದ್ ವಾರ ಹೋಗಿದ್ದೆ ಅಷ್ಟೇ, ಮೀಟರ್ ಬೋರ್ಡ್ ಮಾಡೋ ಫ್ಯಾಕ್ಟ್ರಿಗೆ ಹೋಗ್ತೀನಿ ಕಣಪ್ಪ ಅಂತ ಬೇಡ ಅಂತ ನಾನು ಹೇಳ್ದೆ. ಅವನಗೊಂದು ಊಟನೇ ಸೆಟ್ ಆಗದೆ ವಾಪಸ್ ಬಂದ. ಹಂಗಾಗಿ ರೇಷ್ಮೆನೇ ಮಾಡಿದ್ರೆ ಸರಿನೇ ಏನ ರೇಷ್ಮೆ, ನಮಗೆ ಬೇರೆಯವ್ರಿಗೆ ಏನ್ ಅನಿಸ್ತದೋ ಏನೋ ಗೊತ್ತಿಲ್ಲ. ಆಮೇಲೆ ರೇಷ್ಮೆ ಮಾಡ್ತೀನಿ ಅಂದ್ರೆ ತುಂಬಾ ಆಸಕ್ತಿ ಇಟ್ಕೊಂಡಿರ್ಬೇಕು. ಈ ರೋಗಿ ಬಂದ್ರೆ ಡಾಕ್ಟರ್ ಹೆಂಗೆ ನಿಗಾವಹಿಸ್ತಾನೋ ಆ ತರ ರೇಷ್ಮೆ ಹುಳಿನ ಮೇಲೆ ನಮಗೂ ಗಮನ ಇರಬೇಕು. ತಂದಿದ್ದೀನಿ, ಇಟ್ಬಿಟ್ಟಿದೀನಿ, ಅದು ಬೆಳೆ ಬರುತ್ತೆ ಅಂದ್ರೆ ಬರಲ್ಲ, ಅದಕ್ಕೂ ಬಹಳ ಕಾರಣ ಇರುತ್ತೆ. ಸುಮ್ ಸುಮ್ನೆ ಮಾಡ್ರೆ ಅದು ಏನೇನೆಲ್ಲ ವೇಸ್ಟ್ ಆಗುತ್ತೆ. ಮನೇನೂ ಅಷ್ಟೇ ಕಂಡೀಷನ್ ಆಗಿರ್ಬೇಕು, ಕೆಲಸನೂ ಹಂಗೆ ಇರ್ಬೇಕು, ತೋಟನೂ ಹಂಗೆ ಇರ್ಬೇಕು, ಮತ್ತೆ ಫಲವತ್ತತೆ ಇರ್ಬೇಕು ತೋಟದಲ್ಲಿ. ಇವಾಗ ಯಾರು ಮಾಡಕ್ ಹೋಗಲ್ಲ, ಈಗ ಎಲ್ಲ ಕಳೆನಾಶಕ ಹಾಕೋದು, ಟ್ಯಾಕ್ಟರ್ ಹೊಡೆಯೋದು, ನೋಟ್ರಿ ತಂದು ಹೊಡೆಯೋದು, ಇವಾಗೆಲ್ಲ ಮಿಷಿನ್ ಔಷಧಿ ಹಾಕೋದು ಭೂಮಿಗೆ. ಭೂಮಿಗೆ ಔಷಧಿ ಹಾಕೋದ್ರಿಂದ ಏನಿದೆ? ನಾನು ಅದನ್ನ ಎಲ್ಲಾ ರೈತರು ಮನವರಿಕೆ ಮಾಡ್ಕೊಂಡು ಹೇಳ್ಬೇಕು ಅಂತ ಇದೆ. ಕಳೆನಾಶಕನ ಭೂಮಿಗೆ ಹಾಕ್ಬೇಡಿ, ಹೆತ್ತಾಯಿಗೆ ವಿಷ ಕೊಟ್ಟಂಗೆ, ನಾವೇ ಕೈಯಾರ ಕೊಟ್ಟಂಗೆ. ಅದೇ ಅನ್ನನೇ ನಾವು ತಿನ್ಬೇಕು ಅಂದ್ರೆ ನಮ್ ಜೀವನ ಕಳೆ ಬಂದ್ರೆ ಬೆಳೆ ಬರೋದು ಜಮೀನಲ್ಲಿ. ಕಳೆ ಇಲ್ದಿದ್ರೆ ಬೆಳೆ ಹೆಂಗ್ ಬರುತ್ತೆ? ನನ್ನ ಒಂದ್ ಪ್ರಶ್ನೆ. ನಾನು ಒಂದ್ ಪಾರ್ತಿ ನಿಮ್ಗೆ ಎಲ್ಲರೂ ಬೆಳೆದ್ರೆ ಕಿತ್ಕೋಗಿ ನನ್ನ ಜಮೀನ್ಗೆ ಹಾಕಿರ್ತೀನಿ. ನಾನು ಎಲ್ಲ ಕಡೆಲ್ಲೂ ನೋಡ್ತೀನಿ ರೋಡಿ ತಂದು ಹಾಕಿರ್ತಾರೆ, ಅದೇನಾಗುತ್ತೆ? ಕೊಳತೋಗತ್ತೆ, ಗೊಬ್ಬರ ಆಗುತ್ತೆ. ಈ ರೈತರಲ್ಲಿ ನಮಗೂ ಹಿಂಗ ಈ ತರ ಒಬ್ಬೊಬ್ರ ತಲೆ ಮೆಂಟಾಲಿಟಿ ಒಂದೊಂದ್ ತರ ಬೆಳೀತದೆ, ಏನ್ ಮಾಡೋದು? ಬೆಳಿಗ್ಗೆ ಯಾರೋ ಹೇಳ್ತಾ ಇದ್ರು ನನ್ಗೆ, ರಾಗಿ ಜೊತೆ ಕಳೆನಾಶಕ ಹಾಕಿ ಬಿತ್ತೀನಿ ಕಳೆ ಬರಲ್ಲ ಅಂತ. ಅಯ್ಯೋ ಮುಂಡದೆ ಹಾಕ್ಬೇಡ, ಹಂಗೆ ನೀನ್ ಸುಮ್ಮನ್ ಬಿತ್ತು, ಮಾಮೂಲಿ ನಾಚರ ಎಲ್ಲ ಮಾಡು, ಆ ಅನ್ನನ ನಾವೇ ವಿಷ ತಿನ್ನೋದ ಮತ್ತೆ ಯಾಕೆ ಹಾಕ್ತಾ ಇದೀಯ ಅಂತ. ಇಲ್ಲೇ ಪಕ್ಕದಲ್ಲೇ ಹೊಡಿತಾ ಇದ್ದ, ಈಗ ನೀವು ನೋಡಿದಿರ, ಅವ್ರೆ ಹೆಂಗ್ ನಾನು ಕೇಳಿದ್ದು ಕಳೆನಾಶಕ ಹಾಕ್ಬೇಡ ಅಂತ ಹೇಳಿ ನಿಲ್ಸಿದೀನಿ. ಏನ್ ಮಾಡೋದು? ನಿಮ್ ಜೊತೆ ರೇಷ್ಮೆ ಹಾಕಿದವ್ರೇನೆ ಎಷ್ಟೋ ಜನ ಕೈ ಬಿಟ್ಬಿಟ್ರು, ಆಗೋದಿಲ್ಲ ಮಾಡಕ್ ಆಗೋದಿಲ್ಲ ಅಂತ ಹೇಳಿ. ಏನ್ ಹಿಪ್ನರಳೆ ಹಾಕಿದ್ರು, ಕಿತ್ ಹಾಕಿದ್ರು, ಮತ್ತೊಂಚೂರು ರೇಟ್ ಬಂದಾಗ ಮತ್ತೊಂದ್ ಹಾಕೊಂಡ್ರು, ಮತ್ತೆ ರೇಟ್ ಬಿದೋಯ್ತು ಅಂತ ಅನ್ಕೊಂಡು ಕಿತ್ ಹಾಕಿದ್ರು. ಎಲ್ಲಿ ಸೋತ್ರು ಅಂತ ಅನ್ಸುತ್ತೆ ರೈತರು ನಿಮ್ಗೆ? ಸರ್, ಈಗ ರೇಷ್ಮೆ ಹಾಕ್ಬಿಟ್ರೆ ಅದನ್ನ ಕಣ್ಣಾಡಿಸಿ ದಿನ ಬೆಳ ಕರೆದ್ರು ನೋಡಿದ್ರೆ ಆ ರೇಷ್ಮೆ ಏನಾಗ್ಬಹುದು ಮುಂದಿನ ದಿನದಲ್ಲಿ? ಅದು ಗೊಬ್ಬರ ಹಾಕೋ ಟೈಮ್ಗೆ ಹಾಕ್ಬೇಕು, ಉಳುಮೆ ಮಾಡೋ ಟೈಮ್ಗೆ ಮಾಡ್ಬೇಕು, ಅದು ಮೊಟ್ಟೆ ತಂದು ಇಡೋ ಟೈಮ್ಗೆ ಇಡಬೇಕು. ಇವರು ಮಾಡ್ಬಿಟ್ಟು ಎಲ್ಲೋ ಬಿಟ್ಬಿಟ್ಟು ಅದು ಹೆಂಗೋ ಹೋಗ್ಬಿಟ್ಟು ಅಟ್ಲ್ಗೋಡೋ ಅಲ್ಲಿ ತಿರಿಕೊಂಡು ಸಿಟಿ ತಿರಿಕೊಂಡು ಕಲ ಹಾಕೊಂಡ್ರೆ ನಾನು ರೇಷ್ಮೆ ರೇಷ್ಮೆ ಬಾಬಾ ಅಂದ್ರೆ ಜೋಬಿಗೆ ಬರುತ್ತಾ ದುಡ್ಡು? ನಾವು ಕೆಲಸ ಮಾಡ್ಬೇಕಲ್ವ, ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ಅದು ದೀನು ಬೆಳಕರ ರೀತಿ ಬೆಳೀತಾ ಇರ್ತದೆ. ಅದರಲ್ಲಿ ಇವತ್ತು ಇಲ್ಲ ಅನ್ನಂಗೆ ಇಲ್ಲ, ಕಡ್ಡಿ ಕಟ್ ಮಾಡ್ಕೊಂಬಂದ್ರೆ ಮರಣ ದಿನ ಕಣ್ಣು ಹೊಂಟಿರ್ತದೆ, ಚಿಗುರು ನಮ್ಮನೆ ನೋಡ್ತಾ ಇರ್ತದೆ. ಅಂತ ಬೆಳೆನ ನಾವು ಅದನ್ನ ದಿನನಿತ್ಯ ನೋಡಿದ್ರೆ ಅದ್ರ ದುಡಿಮೆ ಹೆಂಗಾಗುತ್ತೆ? ಅಂತ ಸೋಂಬೇರಿತನ ಮಾಡಿದ್ರೆ ಮಾತ್ರ ಕಿತ್ ಹಾಕಿದ್ರು ಹೊತ್ತು ಸರ್. ಇವಾಗ ಚಂದ್ರಪಟ್ಟಣ ಆ ಕಡೆ ಹಾಸನ ಸುತ್ತಮುತ್ತ ಹಳೆಬೀಡು ಅಲ್ಲೆಲ್ಲ ತುಂಬಾ ರೈತರು ಕೋಟಿ ಕೋಟಿ ಇಳಿದಿದ್ದಾರೆ ಸರ್. ಅವ್ರು ಮಾತ್ರ ಅಂತಲ್ಲ, ನಾವು ನಾವೆಲ್ಲ ಹಣ ತಂದ್ರು, ಈ 3 ಜನ ನೌಕರಿ ಸೇರಿದ್ರು, ನಾವು ಈ ಮಟ್ಟಕ್ಕೆ ನಾವು ಬೆಳಕತ್ತಿದ್ವು ಇಲ್ಲೋ ನಮಗೆ ಗೊತ್ತಿಲ್ಲ. ಒಟ್ಟು ಇದು ಕೋಟಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೆ ಅಂದ್ರೆ ರೇಷ್ಮೆ ಸರ್. ನನಗೆ ನಾನಿರೋವರೆಗೂ ಕೈ ಬಿಡಲ್ಲ, ಒಟ್ಟು ನನ್ನ ಮಕ್ಳಿಗೆ ಎಲ್ಲ ಹಂಗೇನೆ ಮಾಡಿ ಇಟ್ಟಿದ್ದೀನಿ. ಜೀವನ ಸಾಕ್ಬೇಕು ಅಂದ್ರೆ ಈ ರೇಷ್ಮೆಯಿಂದಲೇ ನಾವು ಮುಕ್ತಿ ಹೊಂದ್ಬೇಕು. ಕೊನೆ ಲಾಸ್ಟ್ವೇ ಅದು ಬೆಳೆಸ್ಕೆ ಬಂದಿದೆ,